ಈ ಹೈನುಗಾರಿಕೆ ಎನ್ನುವಂತಹದ್ದು ಹಸು ಸಾಕಣೆಯ ಮುಂದಿನ ಹಂತವಾಗಿ ಒಂದು ವಾಣಿಜ್ಯ ಉದ್ಯಮವಾಗಿ ಬೆಳೀತಾ ಇದೆ ಅಂತ ಕೇಳಿದೀವಿ. ಈ ಒಂದು ಗ್ರಾಮೀಣ ಪರಿಸರದಲ್ಲಿ ಇದು ಸಾಧ್ಯವ? ಗ್ರಾಮೀಣ ಪರಿಸರದಲ್ಲಿ ಸರ್ ಸಾಧ್ಯ ಇದೆ. ಯಾಕೆಂದ್ರೆ ಈ ಮೊದಲಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ, ಒಂದು ದೂರ ದೂರದಲ್ಲಿ ಒಂದೊಂದು ಮನೆಗಳು, ಹಾಗೆ ಅವರ ಮನೆಗೆ ಈ ಥರ ಈಗ KMF ಇರಲಿ, ಬೇರೆ ಬೇರೆ ಡೇರಿಯ ಉತ್ಪನ್ನಗಳಿರಲಿ, ಅಥವಾ ಈ ಪ್ಯಾಕೆಟ್ಗಳಲ್ಲಿ ಬರುವಂಥ ಹಾಲಿನ ಯಾವುದೇ ವ್ಯವಸ್ಥೆಗಳಿರಲಿ ಇರ್ತಿರಲಿಲ್ಲ. ಹಳ್ಳಿ ಹಳ್ಳಿಗಳಲ್ಲಿ ಅವು ಏನು ಲಭ್ಯ ಇಲ್ಲದೆ ಇರೋವಂಥ ಕಾರಣಕ್ಕೆ ಪ್ರತಿಯೊಂದು ಮನೆಯಲ್ಲೂ ಹಸುವಿನ ಸಾಕಾಣಿಕೆ ನಡೀತಾನೆ ಇತ್ತು ಸಾಂಪ್ರದಾಯಿಕವಾಗಿ. ಆ ಸಾಂಪ್ರದಾಯಿಕ ಕೃಷಿನಲ್ಲಿ, ಹೈನುಗಾರಿಕೆಯಲ್ಲಿ ಕೇವಲ ಮನೆಗೋಸ್ಕರ ಹಾಲು, ಮೊಸರು, ತುಪ್ಪ, ಹಾಗೆ ಅವರ ತೋಟಗಳಿಗೆ ಗೊಬ್ಬರಕ್ಕೆ ಸಗಣಿಯಾಗಿ ಬಳಸ್ತಿದ್ರು. ಆದರೆ ಇವತ್ತಿನ ದಿನದಲ್ಲಿ ಸಾಕಾಣಿಕೆನೂ ಕೂಡ ಕಷ್ಟ ಇರೋದ್ರಿಂದ, ಯಾಕೆಂದರೆ ಸ್ಪರ್ಧಾತ್ಮಕ ಜಗತ್ತಿದೆ. ಇವತ್ತು ನಾವು ಹಾಲನ್ನು ಕೊಡಕ್ಕೆ ಹೋದರೆ ಅದಕ್ಕೆ ಬೆಲೆ ಕಡಿಮೆ ಕೇಳ್ತಾರೆ. ಅದೇ ಇವತ್ತು ಜನ ಪ್ಯಾಕೆಟಲ್ಲಿ ಸಂಸ್ಕರಣೆ ಆಗಿರುವಂಥ ಆಹಾರನ ಭಾಳ ಆಸಕ್ತಿಯಿಂದ ಬಳಸ್ತಾರೆ. ಇವತ್ತು ಹೊರಗಡೆ ಗೊಬ್ಬರನ ಅವರು ಅಡ್ವರ್ಟೈಸೋ ಅಥವಾ ಅದಕ್ಕಿರುವಂಥ ಹೊರಗಡೆ ಪ್ಯಾಕೆಟ್ಗಳ ಬಣ್ಣಕ್ಕೂ ಮರಳಾಗ್ತಾರೆ, ಬೇಗ ತಗೋತಾರೆ. ಬಟ್ ಸಗಣಿ ಗೊಬ್ಬರ ಅಂದರೆ ಅದು ನಮಗೆ ಸಗಣಿ ಗೊಬ್ಬರ ಅಂದರೆ ಅದಕ್ಕೆ ಅಷ್ಟು ಅಡ್ವರ್ಟೈಸ್ ಇಲ್ಲದೇ ಇರೋದ್ರಿಂದ ಅದನ್ನು ತಗೊಳ್ಳೋಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಈ ಪರಿಸ್ಥಿತಿ ಇದ್ದಾಗ. ಮತ್ತು ಇನ್ನೊಂದು ಅಂದರೆ ನಾವೆಲ್ಲರೂ ಕೂಡ ಈ ಮಲೆನಾಡು ಭಾಗದಲ್ಲಂತೂ ಗದ್ದೆನ ಕಡಿಮೆ ಮಾಡಿಬಿಟ್ಟಿದ್ದೀವಿ, ಭತ್ತದ ಗದ್ದೆನ. ಭತ್ತದ ಗದ್ದೆ ಕಡಿಮೆ ಮಾಡಿರೋದ್ರಿಂದ ಹೈನುಗಾರಿಕೆಗೆ ಬೇಕಾಗಿರುವಂಥದ್ದು ದನಗಳನ್ನು ಸಾಕೋದಕ್ಕೆ ಅಥವಾ ಇನ್ನು ಬೇರೆ ಯಾವುದೇ ಸಾಕು ಪ್ರಾಣಿ ಹುಲ್ಲು ಹಾಗೆ ಮೇವನ್ನ ತಿಂದು ಬದುಕುವಂತ ಸಾಕು ಪ್ರಾಣಿಗಳನ್ನ ಸಾಕುವಾಗ ಅವಕ್ಕೆ ಅನುಕೂಲವಾಗಿರುವಂತಹ ಆಹಾರದ ಕೊರತೆ ಇದೆ. ಈ ಕೊರತೆಯನ್ನ ತುಂಬುವಾಗ ಈಗ ನಮ್ಗೆ ಸೊಸೈಟಿಗಳಲ್ಲಿ ಸೈಲೇಜ್ ಸಿಗ್ತವೆ, ಹಾಗೆ ಕಟಿಂಗ್ ಮಾಡಿ ಇಟ್ಟಿರುವಂತಹ ಒಣ ಮೇವು ಕೂಡ ಸಿಗ್ತವೆ. ಇವೆಲ್ಲ ಸ್ವಲ್ಪ ದುಬಾರಿದಾಯಕ ಆಗಿದೆ. ಹಾಗೆ ಅದ್ರ ಜೊತೆಗೆ ಈಗ ಗೋವಿನ ಜೋಳದ ಬೆಲೆ ಏರಿದೆ. 1200 1100 ಇರುವಂಥದ್ದು ಈಗ 2000 2500 ಹೋಗಿದೆ. ಮೇನ್ ಆಹಾರ ಈ ಹೈನುಗಾರಿಕೆಯಲ್ಲಿ ದನಗಳಿಗೆ ಗೋವಿನ ಜೋಳ ನಾವು ಬಳಸೋದ್ರಿಂದ ಅವು ಹೆಚ್ಚು ಹಾಲು ಕೊಡ್ತವೆ, ದಷ್ಟಪುಷ್ಟವಾಗಿ ಬೆಳೀತವೆ. ಜೊತೆಗೆ ಬೇರೆ ಬೇರೆ ಕಾಳು ಕಡಿ ಎಲ್ಲ ಧಾನ್ಯಗಳ ಒಂದು ಬೆಲೆನೂ ಕೂಡ ಏರಿದ್ರಿಂದ ಅವುಗಳಿಂದ ಬರುವಂಥ ಉಪವಸ್ತುಗಳು, ನುಚ್ಚು ಅಂತ ಹೇಳ್ತೇವಲ್ಲ, ಅವುಗಳ ಸಿಪ್ಪೆ ಹೊಟ್ಟು ತೆಗೆದುಹಾಕಿರುವಂಥದ್ದು ಮಿಲ್ಗಳಲ್ಲಿ ನಮ್ಗೆ ಅವು ಕೂಡ ಹೆಚ್ಚಿನ ದರದಲ್ಲಿ ಲಭ್ಯ ಆಗ್ತವೆ. ಆದ್ದರಿಂದ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ದನಗಳನ್ನು ಸಾಕುವಾಗ, ಹಸುಗಳನ್ನು ಸಾಕುವಾಗ ಪೂರಕ ಆಹಾರ ಕೊಡುವಂಥದ್ದು, ಅವಕ್ಕೆ ಏನು ಹಿಂಡಿ ಧಾನ್ಯ ಇವುಗಳನ್ನು ಹೊಟ್ಟನ್ನು ಕೊಡುವಂಥದ್ದು ಎಲ್ಲನೂ ಕೂಡ ದುಬಾರಿ ಆಗಿರೋದ್ರಿಂದ ಹಸು ಸಾಕಾಣಿಕೆ ಕಷ್ಟ ಅಂತ ಮನೆ ಮನೆಗೆ ಸಾಕಿರುವಂಥ ಹಸುಗಳನ್ನು ಎಲ್ಲರೂ ಕೂಡ ತೆರವು ಮಾಡ್ತಾ ಇದ್ದಾರೆ. ಕೊಟ್ಟಿಗೆಗಳು ಖಾಲಿ ಆಗ್ತಾ ಇದ್ದಾವೆ. ಹಳ್ಳಿ ಹಳ್ಳಿಗಳಲ್ಲಿ ಒಂದು ಮನೆಯಲ್ಲಿ ಯಾರು ಕಷ್ಟಪಟ್ಟು ಹಸು ಸಾಕಿದರೆ 10 ಮನೆಯವರು ಅವ್ರ ಕಡೆಯಿಂದ ಹಾಲು ತಗೋತಾರೆ, ಇಲ್ಲ ಕಾರ್ಯ ಆದಾಗ ಡೇರಿನಲ್ಲಿ ಸಿಗ್ತವೆ, ಡೇರಿಂದ ಹಾಲು ತಂದುಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಹಳ್ಳಿಗಳಲ್ಲಿ ನಮ್ಮಲ್ಲಿ ಇರುವಂತಹ ಜಾಗದಲ್ಲಿ ಇರುವಂಥ ನೀರು ಹಾಗೆ ಭೂಮಿ ಮಣ್ಣು ಇವುಗಳನ್ನು ಬಳಸಿ ನಾವು ಪಾರಂ ಹುಲ್ಲುಗಳು ಅಂತೇವೆ, ಸರ್ಕಾರಿ ಹುಲ್ಲು ಅಂತಾನು ಹಳ್ಳಿನಲ್ಲಿ ಹೇಳ್ತಾರೆ. ಆ ಹುಲ್ಲನ್ನು ಹೆಚ್ಚಿನ ಮಟ್ಟದಲ್ಲಿ ಸುತ್ತಮುತ್ತಲು 1 ಎಕರೆ 2 ಎಕರೆ ನಾವು ಬೆಟ್ಟ ಸುತ್ತಮುತ್ತಲಿನ ನೀರು ಸಿಗುವಂಥ ಜಾಗದಲ್ಲಿ ಅಥವಾ ಸ್ಪಿಂಕ್ಲರು ಇಂಥವು ಮಾಡೋಕ್ಕೆ ಅನುಕೂಲ ಇರೋದಂಥ ಜಾಗದಲ್ಲಿ ಬೇಣ ಇಂಥವು ಖಾಲಿ ಇದ್ದಂಥಲ್ಲಿ ನಾವು ಬೆಳೆದು ಆ ಹುಲ್ಲಿನ ಬಳಕೆ ಜೊತೆಗೆ ನಾವು ಒಣ ಮೇವನ್ನು ಕೂಡ ಕೊಟ್ಟಾಗ ಡೇರಿ ಮಾಡುವಂಥದ್ದು ಅಥವಾ ಹೈನುಗಾರಿಕೆ ಮಾಡುವಂಥದ್ದು ಸ್ವಲ್ಪ ಸುಲಭ ಸಾಧ್ಯ. ಅಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಆವಿಷ್ಕಾರ ಏನು ಮಾಡಿದ್ವಿ ಅಂದರೆ, ಹಳ್ಳಿನಲ್ಲಿ ಪೂರೈಕೆ ಮಾಡಿದ್ವಿ, ನಮ್ಮ ಸುತ್ತಮುತ್ತಲವ್ರು ಯಾರ್ಯಾರು ಹಾಲುಗಳನ್ನು ತಗೋತಾರೋ ಅವರೆಲ್ಲರಿಗೂ ಪೂರೈಕೆ ಆಗಿ ಜಾಸ್ತಿ ಇರುವಂಥ ಹಾಲನ್ನು ಸಿರ್ಸಿಗೆ ನಾವು ಸಪ್ಲೈ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸಿರ್ಸಿಗೆ ಸಪ್ಲೈ ಮಾಡಿದಾಗ ನಮ್ಮದೇ ಆಗಿದೊಂದಂಥ ಬ್ರ್ಯಾಂಡ್ ನೇಮ್ ಮಾಡಿದ್ವಿ, ಪರಿಶುದ್ಧ ಹಳ್ಳಿ ಹಾಲು ಅಂತ. ಆಮೇಲೆ ಹಳ್ಳಿಯಿಂದನೇ ಬಂದು ಸಿರ್ಸಿನಲ್ಲಿ ವಾಸ್ತವ್ಯ ಮಾಡಿರುವಂಥ ಹಲವಾರು ಕುಟುಂಬಗಳಿವೆ. ಅವು ವಿಶೇಷವಾಗಿ ಅವರಿಗೆ ಮಕ್ಕಳುಗಳನ್ನು ಸಾಕುವಾಗ ಒಳ್ಳೆಯ ಹಾಲು ಬೇಕು. ಇವತ್ತು ಮಕ್ಕಳುಗಳು ಪ್ಯಾಕೆಟಲ್ಲಿ ಭಾಳ ದಿನದಿಂದ ಸಂಸ್ಕರಣೆ ಮಾಡಿದ ಹಾಲುಗಳನ್ನು ಅವರು ಬಳಸಲ್ಲ. ಅವು ಮಕ್ಕಳುಗಳು ಭಾಳ ಸೂಕ್ಷ್ಮ, ನಮಗೆ ಹಾಲು ಬೇಡ ಅಂತ ರಂಪ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ತಾಯಿ ತಂದೆರಿಗೂ ಪೇರೆಂಟ್ಸ್ಗೂ ಕಾಳಜಿ ಇರ್ತದೆ, ಮಕ್ಕಳಿಗೆ ನಾವು ಒಳ್ಳೆ ತಾಜಾ ಹಾಲು ಕೊಡಬೇಕು ಅನ್ನೋವಂಥದ್ದು. ಅಂಥ ಒಂದು ಮನೋಭಾವ ಇದ್ದಾಗ ತಾಜಾ ಹಾಲಿನ ಪೂರೈಕೆಗೆ ಅವ್ರು ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಎಲ್ಲ ಸುಮಾರಷ್ಟು ಕಸ್ಟಮರ್ಗಳನ್ನು ಒಂದು 200-250 ಹೆಚ್ಚಿಗೆ ಲೀಟ್ರನ್ನು ನಾವು ಸಿರ್ಸಿಗೆ ಸಪ್ಲೈ ಮಾಡಿದ್ವಿ. ಪ್ರತಿ ವರ್ಷ ನಮಗೆ ಜಾಸ್ತಿನೇ ಆದರೂ ನಮ್ಮ ಕಸ್ಟಮರು ಬಿಟ್ಟರೆ ಇಲ್ಲ ನಮ್ಗೆ ಹಳ್ಳಿ ಹಾಲು ಲೈಕ್ ಆಗಲ್ಲ ಅನ್ನುವಂಥ ಯಾವುದೇ ಕಂಪ್ಲೇಂಟ್ಗಳು ಬರಲಿಲ್ಲ. ಇವತ್ತು ಒಂದಿನ ನಮ್ಮ ಹಾಲು ಹೋಗಲಿಲ್ಲ ಅಂದರೆ ನಮ್ಗೆ ತಕ್ಷಣ ಫೋನ್ ಬರ್ತವೆ, ಮೇಡಮ್ ಯಾಕೋ ನಮಗೆ ಪರಿಶುದ್ಧ ಹಳ್ಳಿ ಹಾಲು ಇವತ್ತು ಪೂರೈಕೆ ಆಗಲಿಲ್ಲ, ನಮ್ಮ ಮಕ್ಕಳು ರಂಪ ಮಾಡ್ತಿದ್ದಾರೆ, ದಯವಿಟ್ಟು ಸಂಜೆ ಆದರೂ ಕಳಿಸ್ರಿ, ಇಲ್ಲ ನಾಳೆ ಆದರೂ ಕಳಿಸ್ರಿ ಅಂತ. ಇದು ನಮ್ಗೆ ಹೆಮ್ಮೆ ಅನಿಸಿದೆ, ಇದರಲ್ಲಿ ಉತ್ತಮ ಆದಾಯ ಕಂಡಿದ್ದೀನಿ. ಹಳ್ಳಿನಲ್ಲೂ ಇದ್ದು ಕೂಡ ನಾವು ಕೃಷಿ ಮಾಡಿ ಕೃಷಿಯ ಜೊತೆಗೆ ಪೂರಕ ಕೃಷಿ ಹೈನುಗಾರಿಕೆ ಮಾಡಿ ಅದರಿಂದ ಲಾಸ್ ಆಗಲ್ಲ, ಅದರಿಂದ ಲಾಭದಾಯಕವಾಗಿ ನಾವು ಮಾಡ್ಬೋದು ಅನ್ನುವಂಥ ಅನುಭವ ನನಗಾಗಿದೆ ಸರ್. ಈಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ಯಾಂತ್ರೀಕರಣದ ಬಗ್ಗೆ ನಾವು ಮಾತನ್ನ ಕೇಳ್ತಾ ಇದ್ವಿ. ಇದು ಕೃಷಿಯಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಾಗಬಹುದು, ಎಲ್ಲ ಕಡೆಯೂ ಕೂಡ ರೋಬೋಟ್ ಯುಗ, ಬೇರೆ ಬೇರೆ ಯಂತ್ರಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿ. ಹೈನುಗಾರಿಕೆ ಸಂಬಂಧಪಟ್ಟ ಹಾಗೆ ಯಾಂತ್ರೀಕರಣಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ, ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ? ಹೈನುಗಾರಿಕೆಯಲ್ಲೂ ಸರ್ ಪ್ರಯತ್ನ ಮಾಡಿದರೆ ಬೇಕಾದಷ್ಟು ಯಂತ್ರಗಳನ್ನು ಬಳಕೆ ಮಾಡಿ ಏನು ಮಾನವ ಸಹಾಯದಿಂದ ಮಾಡುವಂಥ ಕೆಲಸಗಳನ್ನು ಸುಲಭಗೊಳಿಸ್ಬೋದು. ಆದರೆ ನಾವು ಅಷ್ಟರ ಮಟ್ಟಿಗೆ ಈಗ ಕೆಲವೊಂದು ಡೈರಿಗಳಲ್ಲಿ ನಾನು ಫೇಸ್ಬುಕ್ಕು ಬೇರೆ ಬೇರೆ ಇದರಗಳಲ್ಲಿ ನೋಡ್ತಿರ್ತೀನಿ, ಈ ಸಗಣಿಯನ್ನು ತೆಗಿಯೋಕ್ಕೂ ಕೂಡ, ಹಸುಗಳನ್ನು ತೊಳ್ಸೋಕ್ಕೂ ಕೂಡ, ಎಲ್ಲದಕ್ಕೂ ರೋಬೋಟ್ ಥರನೇ ಬೇರೆ ಬೇರೆ ರೀತಿನ ಯಾಂತ್ರಿಕ ಪ್ರಯೋಗ ಮಾಡಿದ್ದಾರೆ. ಆದರೆ ನಮ್ಮದು ಸ್ವಲ್ಪ ಹಳ್ಳಿ ಆಗಿರೋದ್ರಿಂದ ನಾವು ಹಸುಗಳನ್ನು ತೊಳಸೋದಕ್ಕೆ ಪ್ರೆಷರ್ ವಾಷರನ್ನ ಅಳವಡಿಸಿದ್ದೀವಿ. ಆಮೇಲೆ ಹಾಲು ಹಸುವಿಂದ ಕರಿಯೋದಕ್ಕೆ ಈಗ ಮಿಲ್ಕಿಂಗ್ ಮಷಿನ್ ಅಂದರೆ ಹಾಲು ಕರಿಯುವಂಥ ಯಂತ್ರ ಅಳವಡಿಸಿದ್ದೀವಿ. ಇನ್ನು ಅದನ್ನ ನಾವು ಪ್ಯಾಕ್ ಮಾಡಿ ಕಳಿಸೋದ್ರಿಂದ ಹ್ಯಾಂಡ್ ಮಷಿನ್, ಪ್ಯಾಕಿಂಗ್ ಮಷಿನ್ ಬಳಸಿದ್ದೀವಿ. ಹಾಗೆ ಇನ್ನು ಸಗಣಿ ಕೊಟ್ಟಿಗೆ ಇಂದ ಕ್ಲೀನ್ ಮಾಡೋದಕ್ಕೆ ನಾವಿನ್ನು ಮಷಿನನ್ನು ಅಳವಡಿಸಲಿಲ್ಲ. ಈಗೇನು ಮೇವು ನಾವು ಹುಲ್ಲನ್ನು ಬೆಳೆದಿರ್ತೀವಲ್ಲ, ಅದರ ದಪ್ಪ ಇರುವಂಥ ದಂಟುಗಳು ವೇಸ್ಟ್ ಆಗಬಾರ್ದು ಅಂತ ಆ ಹುಲ್ಲನ್ನು ಕಟ್ ಮಾಡೋದಕ್ಕೆ ಚಾಪಾ ಕಟ್ರನ್ನು ಬಳಸಿದ್ದೀವಿ. ಇಷ್ಟು ನಾವು ಆರಂಭದಲ್ಲಿ ಯಂತ್ರಗಳ ಬಳಕೆಯನ್ನು ಮಾಡಿದ್ದೀವಿ. ಈಗ ಈ ಹೈನುಗಾರಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಪರಿಸರದ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಮತ್ತು ತ್ಯಾಜ್ಯಗಳ ಒಂದು ವಿಲೇವಾರಿ ಮಾಡುವಂತಹದ್ದು ಹೇಗೆ? ಸ್ವಚ್ಛತೆಯನ್ನ ಮೇನ್ ಆಗಿ ಇಲ್ಲಿ ಗಮನ ಇಡಬೇಕು. ಯಾಕೆಂದ್ರೆ ಹಸುಗಳ ಆರೋಗ್ಯ ಜೊತೆಗೆ ಹಾಲನ್ನ ಬಳಸುವಂತಹ ಎಲ್ಲ ಫ್ಯಾಮಿಲಿಗಳ ಆರೋಗ್ಯ ಅದರಲ್ಲಿ ಅಡಗಿದೆ. ಈಗ ನಾವು ಎಷ್ಟು ಸ್ವಚ್ಛತೆ ಇಡ್ತೇವೆ ಅಷ್ಟರ ಮಟ್ಟಿಗೆ ಹಸುಗಳು ಆರೋಗ್ಯವಾಗಿರ್ತವೆ. ಯಾಕೆ ನಾವು ಈಗ ಬೆಳಗ್ಗೆ ಅದನ್ನು ಬಿಟ್ಟು ಹಾಕಿದ್ವಿ, ಅವೆಲ್ಲೋ ಮೆಂದ್ಕೊಂಡು ಮತ್ತೆ ಬಂದು ನಿಂತು ಅಂತಲ್ಲ, ಅಲ್ಲೇ ನಿಂತ್ಕೋತವೆ, ಅಲ್ಲೇ ಸಗಣಿ ಹಾಕ್ತವೆ, ಅಲ್ಲೇ ಮೂತ್ರ ಮಾಡ್ತವೆ. ಆಗಿರೋದ್ರಿಂದ ಅಲ್ಲಿ ಆದಷ್ಟರ ಮಟ್ಟಿಗೆ 3 ಟೈಮ್ ಆದರೂ ನಾವು ಅವನ್ನ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಡಾಕ್ಟರ್ಗಳು ಹೇಳ್ತಾರೆ ಅವರ ಮಲಗುವಂತ ಏಳುವಂತ ಜಾಗ ಹಸಿ ಆಗಿರಬಾರ್ದು, ಒಣ ಇರಬೇಕು ಅಂತೇಳಿ. ಒಂದ್ಸಲ ನಾವು ಕೊಟ್ಟಿಗೆ ಎಲ್ಲ ವಾಶ್ ಮಾಡಿದ್ವಿ ಅಂದ್ರೆ ಆಮೇಲೆಲ್ಲ ಸಗಣಿಯಷ್ಟೇ ತೆಗಿತಾ ಇರ್ತೇವೆ. ಆಮೇಲೆ ದನಗಳ ಮೈಯನ್ನ ಆದಷ್ಟು ಮಟ್ಟಿಗೆ ಈಗ ಮಳೆಗಾಲ ಇರೋದ್ರಿಂದ 2 ದಿನ ಆದ್ರೂ ಬೇಸಿಗೆನಲ್ಲಿ ಪ್ರತಿದಿನ ಪ್ರೆಷರ್ ವಾಷರಿಂದ ಕ್ಲೀನ್ ಮಾಡ್ತಾ ಇರ್ತೇವೆ. ಹಾಗೆ ಮಿಲ್ಕಿಂಗ್ ಮಷಿನ್ ಕ್ಲೀನ್ ಇಟ್ಟಿದಾರೋ ಇಲ್ಲೋ ಕೆಲಸದವ್ರು ಮಾಡಿದ್ರೆ ಅದನ್ನೆಲ್ಲ ವಾಚ್ ಮಾಡ್ತಾ ಇರಬೇಕು. ಹಾಗೆ ಅವಕ್ಕೆ ಪೂರೈಕೆ ಮಾಡುವಂತಹ ಮೇವು ಕೂಡ ಅದು ಮುಗ್ಲಾಗಿದೆಯೋ ಅಥವಾ ಚೆನ್ನಾಗಿದೆಯೋ ಅಥವಾ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಕೊಡ್ತಿದ್ದಾರೆ, ಪಾತ್ರೆಗಳು ಕ್ಲೀನ್ ಆಗಿದೆಯೋ, ಹಾಲಿನ ಪಾತ್ರೆಗಳು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕ್ಲೀನ್ ಆಗಿದೆ, ಬಿಸಿನೀರಿನ ಬಳಸ್ತಾ ಇದ್ದಾರೋ ಇಲ್ಲೋ ಎಲ್ಲಾನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇನ್ನು ಜೊತೆಗೆ ಈ ತ್ಯಾಜ್ಯ ವಸ್ತುಗಳನ್ನು ನಾವು ವಿಶೇಷವಾಗಿ ಬಳಕೆ ಮಾಡ್ಕೊಂಡಿದ್ದೀವಿ. ಕೇವಲ ಹಾಲಿಂದ ನಾವು ಎಲ್ಲ ಉತ್ಪನ್ನ ನಾವು ಪೂರೈಕೆ ಮಾಡಿರುವಂತಹ ಹಿಂಡಿ ಇರಬಹುದು, ಹುಲ್ಲಿರಬಹುದು, ಆಳಿನ ವೆಚ್ಚ ಇರಬಹುದು, ಎಲ್ಲನೂ ಕೂಡ ವಾಪಸ್ ತೆಗೆಯಕಾಗದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ತೋಟಗಳಿಗೆ ಮುಗಿದಂತ ಸಾಕಾಗಿ ನಂತರ ಇರುವಂತಹ ಸಗಣಿಯನ್ನ ಸಾವಯವ ಗೊಬ್ಬರ ಅಂತ ತಯಾರಿ ಮಾಡಿದೀವಿ. ಶಕ್ತಿ ಸಾವಯವ ಅಂತ ಹೆಸರಿನಲ್ಲಿ ನಾವೀಗ 3 ವರ್ಷದಿಂದ ಈ ಗೊಬ್ಬರನ ನಾವು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಯಾರ್ಯಾರು ಬೇಕು ಅಂತ ಸಗಣಿ ಗೊಬ್ಬರನ ಲೈಕ್ ಮಾಡಿ ನಮ್ಮ ಹತ್ರ ಬರ್ತಾರೋ ಅವರಿಗೆ 50 ಕೆಜಿ ಬ್ಯಾಗಿಗೆ ನಾವು 550-590 ವರೆಗೂ ನಾವೀಗ ಸೇಲ್ ಮಾಡ್ತಾ ಇದ್ದೀವಿ. ಈ ಸಲ ನಾವು ಒಂದು ಹೆಚ್ಚು ಕಡಿಮೆ 10 ಟನ್ ಹತ್ರ ನಾವು ಸೇಲ್ ಮಾಡಿದ್ದೀವಿ. ಆದ್ರಿಂದ ಈ ತ್ಯಾಜ್ಯನೂ ಕೂಡ ಯಾವುದು ವೇಸ್ಟ್ ಆಗದಿದ್ದ ರೀತಿಯಲ್ಲಿ ಅವನ್ನ ಒಂದು ಕಡೆ ಗುಂಡಿ ಮಾಡಿ ಗುಂಡಿನಲ್ಲಿ ಆ ಸಗಣಿ ಹಾಗೂ ಅವರ ಕಾಲ್ ಕೆಳಗಡೆ ಇರುವಂತಹ ಹುಲ್ಲಿನ ಎಲ್ಲ ವೇಸ್ಟ್ಗಳನ್ನ ಸೇರಿಸಿ ಜೊತೆಗೆ ಇನ್ನು ಹಸಿ ಸೊಪ್ಪು ಹಾಗೂ ಕರಡ ಇವುಗಳನ್ನೆಲ್ಲ ಒಣ ಹುಲ್ಲು ಇವನ್ನೆಲ್ಲ ಹಾಕಿ ಅದಕ್ಕೆ ನಾವು ಸೂಕ್ಷ್ಮಾಣುಗಳನ್ನ ಸಿಂಪಡಣೆ ಮಾಡಿ ನಾವು ಕೃಷಿ ಇಲಾಖೆಯವರ ಸಹಕಾರದಲ್ಲಿ ಗೊಬ್ಬರನ ಕಾಂಪೋಸ್ಟ್ ಆಗೋ ರೀತಿಯಲ್ಲಿ ಯಾವ ಥರ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಪಡೆದಿದ್ದೇವೆ. ಅವರ ಒಂದು ಪ್ರಾತ್ಯಕ್ಷಿಕೆಯ ಪ್ರಕಾರ ನಾವು ಸಾವಯವ ಗೊಬ್ಬರದಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅನ್ನುವಂಥದ್ದನ್ನು ಕೂಡ ಗ್ರಹಿಸಿ ಆ ರೆಡಿಯಾದಂಥ ಗೊಬ್ಬರನ ನಾವು ಸಾಧಾರಣ ಒಣಗಿದ ಹಂತಕ್ಕೆ ತಂದಾಗ ಅವನ್ನ ಪುಡಿ ಮಾಡಿ ಜರಡಿ ಹಚ್ಚಿ ಆ ಜರಡಿ ಮಾಡಿದ ಗೊಬ್ಬರಕ್ಕೆ ನಾವು ಬೇವಿನ ಹಿಂಡಿ ಮತ್ತು ಮತ್ತೆ ಸೂಕ್ಷ್ಮಾಣುಗಳನ್ನು ಮಿಶ್ರಣ ಮಾಡಿ ಯೋಗ್ಯ ರೀತಿಯಲ್ಲಿ ಅವು ನಮ್ಮ ಕೃಷಿಗೆ ಅನುಕೂಲ ಆಗುವಂಥ ರೀತಿಯ ಮಾರ್ಪಾಟನ್ನು ಮಾಡಿ ನಂತರದಲ್ಲಿ ಚೀಲದಲ್ಲಿ ನಾವು 50 ಕೆಜಿ ಬ್ಯಾಗನ್ನು ಮಾಡಿ 550-ಕ್ಕೂ ಹೆಚ್ಚಿಗೆ ರೇಟಲ್ಲಿ ನಾವು ರೈತರಿಗೆ ಸೇಲ್ ಮಾಡ್ತಾ ಇದ್ದೇವೆ. ಈಗ ಆಧುನಿಕ ಈ ಹೈನುಗಾರಿಕೆಯಲ್ಲಿ ಎದುರಿಸುವಂತಹ ಒಂದು ಪ್ರಮುಖ ಸವಾಲು ಅಂದ್ರೆ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟಂತಹದ್ದು. ಸಾಕಷ್ಟು ಹೈನುಗಾರರು ಕೂಡ ಇದನ್ನ ಪ್ರಸ್ತಾಪ ಮಾಡುವುದಿದೆ, ಎಷ್ಟು ಸಾರಿ ಇನ್ಸೆಮಿನೇಷನ್ ಮಾಡಿದರೂ ಕೂಡ ಗರ್ಭ ನಿಲ್ಲುವುದಿಲ್ಲ ಅಂತ ಹೇಳಿ, ಇಂಥ ಸಮಸ್ಯೆನ ನೀವು ಎದುರಿಸಿದ್ದೀರಾ? ಹಾ, ತುಂಬ ಸಲ ಎದುರಿಸಿದ್ದೇವೆ. ಯಾಕೆಂದ್ರೆ ಈಗ ನಾವು ತಳಿಯನ್ನ ಕ್ರಾಸ್ ತಳಿ ಮಾಡ್ತಾ ಬಂದಾಗ ಇಂಥವೆಲ್ಲವುಗಳು ಬರ್ತವೆ ನಮ್ಮ ಅನುಭವಕ್ಕೆ ಬಂದಾಗ. ಈಗ ಈ ಹಳ್ಳಿನಲ್ಲಿದ್ದಂಥ ತಳಿಗಳಲ್ಲಿ ಮಾಮೂಲಿ ಒಂದು ವರ್ಷಕ್ಕೊಂದು ಕರಗಳನ್ನು ಇಟ್ಬಿಡ್ತವೆ ಅವು. ಕರ ಹಾಕಿದ 1 ತಿಂಗಳು 2 ತಿಂಗಳಲ್ಲಿ ಮತ್ತೆ ಅವು ಹೀಟಿಗೆ ಬರ್ತವೆ. ಹೀಟಿಗೆ ಬಂದ ತಕ್ಷಣ ಒಂದೇ ಸಲ ನಾವು ಡಾಕ್ಟರ್ನ ಕರೆಸಿದಾಗ ಅವರು ಇನ್ಸ್ಟಾಲ್ಮೇಷನ್ಗೆ ಕಟ್ಟಿಬಿಡ್ತವೆ. ಆದರೆ ಈ ಏನು ಕ್ರಾಸ್ ತಳಿಗಳಿರ್ತವೆ, ಎಚ್ ಎಫ್ ಜರ್ಸಿ, ಜರ್ಸಿನಲ್ಲಿ ಎಚ್ ಎಫ್, ಎಚ್ ಎಫ್ನಲ್ಲಿ ಜರ್ಸಿ, ಬೇರೆ ಬೇರೆ ಈ ಏನು ನಮ್ಮ ಬೇರೆ ಬೇರೆ ಹಾಲಿನ ಉತ್ಪನ್ನ ಜಾಸ್ತಿ ಬರಲಿ ಅಂತೇಳಿ ನಾವು ಈ ತಳಿಗಳನ್ನು ಬಳಸ್ತೇವಲ್ಲ, ಇವುಗಳಲ್ಲಿ ಗರ್ಭಧಾರಣೆಯ ವಿಚಾರದಲ್ಲಿ ಭಾಳ ಕಷ್ಟ ಇದೆ. ಆದರೂ ಕೂಡ ಅವಕ್ಕೆ ಮಿನರಲ್ ಮಿಕ್ಸ್ಚರ್ಗಳನ್ನು ವಿಶೇಷವಾಗಿ ಬಳಸಬೇಕು. ಕರು ಹಾಕಿದ ಒಂದು 13-15 ದಿವಸದಿಂದ ನಾವು ಮಿನರಲ್ ಮಿಕ್ಸ್ಚರ್ನ ಡಾಕ್ಟರ್ ಹೇಳಿದ ಪ್ರಮಾಣದಲ್ಲಿ ಕೊಡ್ತೇವೆ ಅವಕ್ಕೆ. ಆ ನಂತರದಲ್ಲಿ ಅವು ಗರ್ಭ ಧರಿಸಿದಾಗೂ ಕೂಡ ಅವರ ಪರಿಪೂರ್ಣ ಆರೈಕೆಯನ್ನು ನೋಡಬೇಕು. ಅವ್ರನ್ನಲ್ಲಿ ಯಾವುದೇ ಗರ್ಭಧಾರಣೆಯ ಸಂದರ್ಭ ಅಥವಾ ಅವರು ಕರ ಹಾಕಿದ ಸಂದರ್ಭ, ಹಾಲನ್ನು ನಾವು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ಆ ಒಂದು ಶಕ್ತಿಯ ಕೊರತೆ ಆದಾಗ ಗರ್ಭಧಾರಣೆಯ ಸಂಭವ ಕಡಿಮೆ ಆಗುತ್ತೆ. ಅದು ಆಗದಿದ್ದ ರೀತಿಯಲ್ಲಿ ನಾವು ನೋಡಿದಾಗ ಆ ಸಮಸ್ಯೆಯಿಂದ ನಾವು ದೂರ ಇರಬಹುದು ನಮ್ಮ ಅನುಭವದ ಪ್ರಕಾರ. ಈ ರೀತಿ ಆದಾಗ ಅವಕ್ಕೆ ಗರ್ಭಧಾರಣೆಯ ಸಂದರ್ಭದಲ್ಲಿ ಅವು ಕಟ್ಟಲ್ಲ ಅನ್ನುವಂತಹ ಸಮಸ್ಯೆಯಿಂದ ಸುಮಾರಾಗಿ ನಾವು ಡಾಕ್ಟರ್ ಒಂದು ಮಾರ್ಗದರ್ಶನದ ಪ್ರಕಾರ ನಡೆದಾಗ ಕಡಿಮೆ ಆಗಿದೆ. ಬಹುಶಃ ಈ ಪ್ರಶ್ನೆಯನ್ನು ಕೇಳಬಹುದಾ ಇಲ್ವೋ ಗೊತ್ತಿಲ್ಲ, ಗಂಡು ಮಗು ಬೇಕು ಗಂಡು ಕರು ಬೇಡ ಅಂತ ಏನ್ ಹೇಳ್ತೀರಿ? ಇದೊಂದು ವಿಚಿತ್ರ ಪ್ರಶ್ನೆ. ಯಾಕೆಂದ್ರೆ ನಮ್ಮಲ್ಲಿ ಗಾದೆ ಇದೆ, ಮನೆಯಲ್ಲಿ ಗಂಡು ಕೊಟ್ಟಿಗೆಲಿ ಹೆಣ್ಣು ಆಗ್ಬೇಕಂತೆ ಅಂತ ಪೂರ್ವಜರಿಂದ ಗಾದೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಹೆಣ್ಣು ಹುಟ್ಟುಬಿಡ್ತು ಅಂದ್ರೆ ಕೊಟ್ಟಿಗೆ ತುಂಬಾ ದನ ಆಗ್ತವೆ ಅಂತ, ಮನೇಲಿ ಗಂಡು ಹುಟ್ಟುಬಿಡ್ತು ಅಂದ್ರೆ ಮನೆತನ ನಡ್ಸ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಇವತ್ತಿನ ದಿನದಲ್ಲಿ ಅದು ಮನೆಯಲ್ಲಿ ಮಾರ್ಪಾಟಾಗಿದೆ. ಮನೇಲಿ ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ಎಲ್ಲರೂ ಒಂದೇ ಅಂತ, ಒಂದೇ ಹೆಣ್ಮಗ ಆದ್ರೂ ಸರಿ ನನಗೆ ಮಗು ಇದೆ ಅಂತ ಮಗು ಅನ್ನೋ ಭಾವನೆಗೆ ಬಂದ್ಬಿಟ್ಟಿದ್ದಾರೆ. ಇದು ಮಗಳು ಅವ್ನು ಮಗ ಅನ್ನುವಂಥ ಭೇದ ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಕೊಟ್ಟಿಗೆನಲ್ಲಿ ಮಾತ್ರ ಯಾಕೆ ಹಂಗಾಗಿದೆ ಅಂದರೆ, ಈಗಾಗಲೇ ಹೇಳ್ದೆ ಅಲ್ಲ ನಾನು, ನಮ್ಮ ಗದ್ದೆಗಳನ್ನು ಬಂದ್ ಮಾಡಿದ್ದಾರೆ, ಮಾಡ್ತಾ ಇಲ್ಲ, ಗದ್ದೆಗಳನ್ನು ತೋಟ ಹಾಕಿದ್ದಾರೆ, ಇಲ್ಲ ಗದ್ದೆಗಳನ್ನು ಹಾಳ್ಬಿಟ್ಬಿಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗ ಅವನು ಗದ್ದೆ ಉಡ್ತಾ ಇಲ್ಲ, ಭತ್ತನ ಹುಲ್ಲು ಭತ್ತ ಬೇರೆ ಮಾಡೋಕೆ ಅವನು ಬಳಸ್ತಾ ಇಲ್ಲ ಆ ಗಂಡು ಕರುಗಳನ್ನು, ಅಥವಾ ಆ ಗಂಡು ಕರುಗಳಿಂದ ಇನ್ನೇನೋ ಎತ್ತಿನ ಚಕಡಿ ಗಾಡಿಗಳಿಲ್ಲ, ಅದರಿಂದ ಪಾಪ ಅವುಗಳಿಗೆ ಕೆಲಸ ಇಲ್ಲ, ಕರು ಹಾಕಲ್ಲ. ಅವಾಗ ಆ ಸಂದರ್ಭದಲ್ಲಿ ನಾವು ಯಾರೋ ಅವನ್ನ ಮಾಂಸಕ್ಕೆ ಒಯ್ದು ಬಳಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅವಕ್ಕೂ ಕೊಡೋಕ್ಕೂ ನಮಗೆ ಮನಸ್ಸಿಲ್ಲ, ಯಾಕೆಂದ್ರೆ ನಾವು ಗೋ ಮಾತೆ ಅಂತ ಪೂಜೆ ಮಾಡೋರು. ಇಂಥ ಸಂದರ್ಭದಲ್ಲಿ ನಾವು ಆದಷ್ಟರ ಮಟ್ಟಿಗೆ ಈಗ ಭಾಳಷ್ಟು ಬಂದಿದೆ, ಹೆಣ್ಣು ಕರುಗಳೇ ಹುಟ್ಟಿಸುವಂತಹ ಸೆಮ್ಗಳು ರೆಡಿಯಾಗಿದ್ದಾವೆ. ಹಾಂ, ಅದರಿಂದ ಪ್ರಾಯೋಗಿಕವಾಗಿ ಬಂದಿದೆ. ನಾವೀಗ ಮಾರ್ಕೆಟಲ್ಲಿ ಇರುವಂಥ ನಮ್ಮ ಹಲವಾರು ಮೆಡಿಕಲ್ ಶಾಪ್ಗಳಲ್ಲಿ ಅಂದರೆ ಈ ಹಸುಗಳಿಗೆ ಅಥವಾ ಈ ಏನು ಪಶು ಔಷಧಗಳ ಇದರಲ್ಲಿ ನಾವು ಕೇಳಿದಾಗ ಅಥವಾ ಡಾಕ್ಟರ್ಗಳ ಹತ್ರ ಅವ್ರ ಹತ್ರ ನಾವು ಹೆಣ್ಣು ಕರು ಹಾಕುವಂಥದ್ದೇ ಬಹುಶಃ ಎಷ್ಟು ಒಂದು ಅದಕ್ಕೊಂದು 200-300 ಜಾಸ್ತಿ ಆಗುತ್ತೆ. ಕನ್ಸೀವ್ ಆಗಲಿ ಆಗದೆ ಹೋಗಲಿ ಅದು ನಾವೇನು ವೇಸ್ಟ್ ಅಂತ ಅಂದ್ಕೋಬಾರ್ದು. ಯಾಕೆಂದರೆ ಒಂದು ಕರುನ ನಾವು 2 ತಿಂಗಳು ಸಾಕುವಾಗ ಹೆಚ್ಚು ಕಡಿಮೆ ಅದಕ್ಕೆ ಹಾಲು ನಾವು 7,000 ರೂಪಾಯಿನ ಹಾಲು ಹಾಕಬೇಕಾಗುತ್ತೆ 2 ತಿಂಗಳು ಸಾಕುವಾಗ. ಬೆಳಗ್ಗೆ 2 ಲೀಟ್ರು, ಸಂಜೆ 2 ಲೀಟ್ರು, ಬೇಡ 1.5 ಅಂದರೂ ಕೂಡ ಅದನ್ನು ನೆನೆಸ್ಕೋಬೇಕು. ನಾವು 7,500 ಹಾಕಿ ಗಂಡು ಕರುವಿಕ ನಾವು ಸಾಕಿದ ಮೇಲೆ ಅದು ಎಲ್ಲೋ ಕೊಡಬೇಕು, ಯಾರೋ ಕಡಿತಾರೆ ಅಥವಾ ಅದ್ರ ಜೀವನ ಮುಂದೆ ಕಷ್ಟ ಅನ್ನುವಂಥ ಭಾವನೆ ಬಂದಾಗ ಬಿಡಲಿ 500 ರೂಪಾಯಿ 200 ರೂಪಾಯಿ ಅದು ಲೆಕ್ಕ ಅಲ್ಲ, ಹೆಣ್ಣು ಹುಟ್ಟುವಂಥದ್ದು ಮಾಡಬೇಕು. ಆದರೆ ಇದು ಪ್ರಾಕೃತಿಕವಾಗಿ ಇರುವಂತಹ ಒಂದು ಸಮತೋಲನವನ್ನು ನಾವು ಹಾಳು ಮಾಡ್ತೇವೆ ಅನ್ನೋದು ಒಂದು ಧ್ವನಿ ಇದೆ, ಆದರೆ ಅನಿವಾರ್ಯ. ಈಗ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸವಾಲುಗಳು ಎದುರಾಗ್ತವೆ? ಆರೋಗ್ಯ ಸಂಬಂಧಪಟ್ಟ ಹಾಗೆ ನಾವು ಮಿನರಲ್ ಮಿಕ್ಸ್ಚರ್ಗಳನ್ನು ಹಾಕೋದ್ರಲ್ಲಿ ಹಿಂದೇಟು ಮಾಡಿದರೆ, ಒಳ್ಳೆ ಆಹಾರ ಒಳ್ಳೆ ಫುಡ್ಡು ಕೊಡೋದ್ರಲ್ಲಿ ಹಿಂದೇಟು ಮಾಡಿದರೆ, ಒಂದನೇದಾಗಿ ಹಾಲಲ್ಲಿ ಲೋ SNF ಅಂತ ಹೇಳ್ತಾರೆ ಡೇರಿಗೆ ಹಾಕಿದಾಗ, ಅವ್ರ ಹತ್ರ ಶಕ್ತಿ ಇದ್ರೆ ಅದು ಹಾಲಲ್ಲಿ ಬರ್ತದೆ, ಬರಲಿಲ್ಲ ಆದರೆ ಲೋ SNF ಆಗ್ತದೆ. ಒಂದು ಎರಡನೇದಾಗಿ ಅವುಗಳಿಗೆ ಈ ಒಂದು ಕ್ಯಾಲ್ಸಿಯಂ ಕೊರತೆ ಆದಾಗ ಮಲಗದಲ್ಲಿಂದ ಹೇಳೋಕ್ಕಾಗದೆ ಇರ್ಬೋದು, ಕರು ಹಾಕಿದಾಗ ಅವಕ್ಕೆ ಮಿಲ್ಕ್ ಫೀವರ್ ಬರ್ಬೋದು, ಅಥವಾ ಇದೇ ಈ ಥರ ಗರ್ಭ ಧರಿಸದೇ ಇರುವಂಥ ಸಮಸ್ಯೆ ಬರ್ಬೋದು. ಹಾಗೆ ಕ್ಲೀನನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅವಕ್ಕೆ ಹುಳುಗಳು ಆಗುವಂಥದ್ದು, ಅವಕ್ಕೆ ಒಂದೊಂದು ಯಾವ್ಯಾವ ಗಾಯಗಳಿದ್ರೂ ಕೂಡ ಅವು ನಂಜಾಗುವಂಥದ್ದು, ಹಾಗೆ ವಿಶೇಷವಾಗಿ ಈ ನೊಣ ಸೊಳ್ಳೆ ಅಥವಾ ನೊರ್ಜುಗಳು ಕಡಿಯೋದ್ರಿಂದ ಗಾಯಗಳಾಗುವಂಥದ್ದು ಇವುಗಳೆಲ್ಲ ಬರ್ತವೆ. ಇನ್ನು ಆಹಾರದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅವಕ್ಕೆ ಸಪ್ಲಿಮೆಂಟ್ರಿ ಹಾಗೂ ಅವು ಹೊರಗಡೆ ಎಲ್ಲನೂ ಹುಡುಕಿ ಮೇಯುವಂಥ ಪಶುಗಳು ನಾವು ತಂದು ಕಟ್ಟಿದಾಗ ಅದು ಕೊರತೆ ಆಗದಿದ್ದಂಗೆ ನಾವು ನೋಡಿದಾಗ ನೀರು, ಸರಿಯಾದ ಟೈಮಿಗೆ ಆಹಾರ, ಸರಿಯಾದ ಪೌಷ್ಟಿಕ ಆಹಾರ ಇವೆಲ್ಲ ನಾವು ಪೂರೈಸಿದಾಗ, ಜೊತೆಗೆ ಡಾಕ್ಟರ್ ಸಲಹೆ ಪ್ರಕಾರ ಅವಕ್ಕೆ ಮಿನರಲ್ ಮಿಕ್ಸ್ಚರ್ಗಳನ್ನು ನಾವು ಅವುಗಳಿಗೆ ಕೊಡ್ತಾ ಬಂದಾಗ ಬಹುಶಃ ಅವಕ್ಕೆ ಅನಾರೋಗ್ಯದ ಸಮಸ್ಯೆ ಕಡಿಮೆ ಆಗ್ತವೆ ನಾನು ನೋಡ್ದಂಗೆ. ಅಂದ್ರೆ ಕಟ್ಟಿ ಸಾಕುವುದರ ಜೊತೆ ಜೊತೆಗೆ ಬಿಟ್ಟು ಸ್ವಲ್ಪ ಒಂದಷ್ಟು ವ್ಯಾಯಾಮ ಕೂಡ ಕೊಡಬೇಕು. ಸ್ವಲ್ಪ ಕಾಲು ಆಡಿಸ್ಬೇಕು, ಇಲ್ಲಾಂದ್ರೆ ಕಾಲು ಸಂದಿನ ನೋವುಗಳು, ಆಮೇಲೆ ಅವುಗಳಿಗೆ ಓಡಾಟಕ್ಕೆ ಒಂದ್ಸಲ ದನಗಳನ್ನು ನಾವು ಕಟ್ಟಿಬಿಟ್ವಿ ಅಂದರೆ ಒಂದ್ಸಲ ಬಿಟ್ಟರೆ ಓಡಾಡೋಕ್ಕೆ ಬರಲ್ಲ ಅವಕ್ಕೆ, ಹಂಗೆ ನಡೀತಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮನೆಯಲ್ಲಿ ಒಂದು ಗೀರ್ ಕರುಗಳು, ಅವು ಎಷ್ಟು ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಆಗ್ಬಿಡ್ತಾವಪ್ಪ ಅಂದರೆ ಅಮ್ಮ ಕಟ್ಟಾಕೋದು, ಅಮ್ಮ ಹುಲ್ಲು ಹಾಕ್ಸೋದು, ಇಷ್ಟೇ ಗೊತ್ತವಕ್ಕೆ ಆಹಾರ ಕೊಡಿಸೋದು ಅಂತ. ನಾವು ಬಿಟ್ಟು ಹಾಕ್ಬಿಟ್ರೆ ನಾ ಅಡುಗೆ ಮನೆಯಲ್ಲಿ ಇದ್ರೆ ಅಲ್ಲೇ ಬರಕ್ಕೆ ನೋಡ್ತವೆ ಅವು. ಅವು ಬೇರೆ ಕೊಟ್ಟರು ತಿನ್ನಲ್ಲ, ಬೇರೆ ಹೊರಗಡೆ ಹಿಂಗಿದೆ, ಹೊರಗಡೆ ಪರಿಸರ ಇದೆ, ಹೊರಗಡೆ ಹುಲ್ಲಿದೆ, ನಾವು ಅಲ್ಲಿ ತಿನ್ನಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆ ಥರ ಅವ ಮುಗ್ಧ ಗೋವನ್ನ ಶಬ್ದ ಅವಕ್ಕೆ ನಿಜವಾಗ್ಲೂ ಕೂಡ ಅವು ಗೋವೆ. ಆದ್ರಿಂದ ಅವನ್ನ ಸ್ವಲ್ಪ ಬಿಟ್ಟು ಕಾಲಾಡಿಸಿದ್ರು ಕೂಡ ಅವಕ್ಕೊಂದು ವ್ಯಾಯಾಮ, ಆಮೇಲೆ ಅವರ ಕಾಲು ಕೈ ನರಗಳು ಸಂದಗಳು ಇವೆಲ್ಲ ಸ್ವಲ್ಪ ಆಕ್ಟಿವೇಶನ್ ಆಗ್ತವೆ ಅಂತ ನನ್ನ ಭಾವನೆ. ಈಗ ಹಾಲಿನ ಆ ನೇರ ಮಾರಾಟ ಮಾಡುವುದರ ಜೊತೆ ಜೊತೆಗೆ ಮೌಲ್ಯವರ್ಧಿತ ಉತ್ಪನ್ನಗಳು ಅಥವಾ ತುಪ್ಪವೋ ಅಥವಾ ಮಜ್ಜಿಗೆ ಮೊಸರು ಅಂಥದ್ದನ್ನು ಮಾರಾಟ ಮಾಡುವ ವ್ಯವಸ್ಥೆ ಏನಾದರೂ ಮಾಡಿದ್ರೆ? ನಾನು ಈಗ 2-3 ವರ್ಷಗಳ ಹಿಂದೆ ಮೊಸರುಗಳನ್ನು ರೆಡಿ ಮಾಡಿ ಕಳಿಸ್ತಿದ್ವಿ, ಮತ್ತು ಅದು ನಮ್ಮ ಆ ಹಾಲಿನ ಕವರ್ಸ್ ಮೇಲೂ ಇದೆ, ತುಪ್ಪ ಮೊಸರುಗಳು ಎಲ್ಲ ಲಭ್ಯ ಇದೆ ಅಂತ. ಆದರೆ ನಾನು ಈಗ 2 ವರ್ಷದಿಂದ ಈ ಕಡೆ ಕೇವಲ ಹಾಲನ್ನಷ್ಟೇ ಇದು ಮಾಡ್ತಾ ಇದ್ದೀನಿ, ಯಾಕೆಂದರೆ ನಿಭಾಯಿಸುವಂಥದ್ದು ಸ್ವಲ್ಪ ಕಷ್ಟ ಇದೆ. ನಾನು ಈ ಶಕ್ತಿ ಸಾವಯವ ಗೊಬ್ಬರದ ಕಡೆ ಸ್ವಲ್ಪ ಜಾಸ್ತಿ ಆಸಕ್ತಿ ಮಾಡಿದೆ, ಆದರೆ ರಿಸ್ಕು ಕಡಿಮೆ ಇದೆ ಅದರಲ್ಲಿ. ಗೊಬ್ಬರನ ಇವತ್ತಿಂದ ಇನ್ನು 15 ದಿವಸ, 1 ತಿಂಗಳು 6 ತಿಂಗಳು ಇಟ್ಟರು ಹಾಳಾಗಲ್ಲ, ಗೊಬ್ಬರ ಗೊಬ್ಬರ ಆಗೇ ಇರ್ತದೆ. ಬಟ್ ಹಾಲು ಮಾತ್ರ ನಿಮಿಷದ ಲೆಕ್ಕ, ಸೆಕೆಂಡ್ ಲೆಕ್ಕದಲ್ಲಿ ಅವನ್ನ ವಾಚ್ ಮಾಡಬೇಕಾಗ್ತದೆ. ಆದ್ದರಿಂದ ಮತ್ತೆ ಆ ಹಾಲು ತುಂಬಿದಂಥ ಹಸುಗಳಿಗೆ ವಿಶೇಷವಾಗಿ ಕೆಚಲ್ಬಾವು ಸಮಸ್ಯೆ ಬರ್ತವೆ. ಜಾಸ್ತಿ ಹಾಲು ಬೇಕು ಅನ್ನುವಂಥ ತಳಿಯನ್ನು ನಾವು ಕಟ್ತೇವೆ, ಜಾಸ್ತಿ ಹಾಲು ತುಂಬುತ್ತದೆ ಸತ್ಯ. ನಾವು ಕರಿವಾಗ ಅಥವಾ ಕರಿಯೋದ ಟೈಮಲ್ಲಿ ವ್ಯತ್ಯಾಸ ಆದಾಗ ಅಥವಾ ಸೆಕೆ ಈ ಹವಾಮಾನದ ವ್ಯತ್ಯಾಸ ಕೂಡ ಅವು ಕೆಚಲ್ಬಾವುಗಳಿಗೆ ಕಾರಣ ಆಗ್ತವೆ. ಆದ್ದರಿಂದ ಈ ಕೆಚಲ್ಬಾವು ಇಂಥವೆಲ್ಲ ಅವಘಡಗಳು ಬರೆದಿದ್ದಂಥ ರೀತಿನ ಹಸುಗಳನ್ನು ಕಟ್ಟಿ ನಾನು, ಸಗಣಿ ಯಾವುದೇ ಪ್ರಮಾಣದಲ್ಲೂ ಕೂಡ ಅವು ವ್ಯತ್ಯಾಸ ಆಗಲ್ಲ, ಸಗಣಿ ಕೊಡ್ತವೆ. ಅದರಿಂದ ಶಕ್ತಿ ಸಾವಯವ ಗೊಬ್ಬರ ಜೊತೆಗೆ ಈಗ ಪಾಟ್ ಮಿಕ್ಸ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದೇನೆ ನಾನು. ಖರ್ಚನ್ನು ಕಡಿಮೆ ಮಾಡುವಂತಹದ್ದು ಹೈನುಗಾರಿಕೆಯಲ್ಲಿ ಮತ್ತು ಲಾಭವನ್ನು ಹೆಚ್ಚು ಮಾಡುವಂತಹದ್ದು, ಏನು ಅಂಶವನ್ನು ಗಮನಿಸಬೇಕು? ಖರ್ಚನ್ನು ಕಡಿಮೆ ಮಾಡಬೇಕು ಅಂತ ಆಗಲ್ಲ, ಯಾಕೆಂದರೆ ಅವು ತಿನ್ನುವಷ್ಟು ಆಹಾರನೇ ಕೊಡಬೇಕು, ಆಮೇಲೆ ಅವಕ್ಕೆ ಆರೋಗ್ಯಕರವಾದಂಥ ಆಹಾರನೇ ಕೊಡಬೇಕು. ಖರ್ಚನ್ನು ಕಡಿಮೆ ಮಾಡೋಕೆ ಆಗೋದೇ ಇಲ್ಲ. ಈಗ ಒಂದು ಹಸುವಿಗೆ ಒಂದು 10 ಕೆಜಿ ದಿವಸಕ್ಕೆ ಆಹಾರ ಬೇಕು ಅಂದರೆ, ಇಲ್ಲ ನಾ ಖರ್ಚು ಕಡಿಮೆ ಮಾಡ್ತೆ 5 ಕೆಜಿ ಕೊಡ್ತೀನಿ ಅಂದರೆ ಸಾಧ್ಯ ಇದ್ದಿದ್ದಲ್ಲ. ಬಟ್ ಆ 10 ಕೆಜಿ ಆಹಾರ ನಾನು ಕೊಟ್ಟಾಗ ಅಲ್ಲಿ ಬರುವಂಥ ಆದಾಯ ನಾನು ಜಾಸ್ತಿ ಮಾಡಬೇಕು. ಹಾಲನ್ನು ಮಾರಾಟ ಮಾಡಿ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿ ಜೊತೆಗೆ ಬರುವಂಥ ಸಗಣಿ ನಾನು ವೇಸ್ಟ್ ಆಗಿ ಎಲ್ಲೋ ಮಳೆನಲ್ಲೋ ಇದರಲ್ಲೋ ತೊಳೆದು ಹೋಗ್ದಿದ್ದಂಗೆ ಅಥವಾ ವೇಸ್ಟ್ ಆಗದಿದ್ದಂಗೆ ಅವನ್ನ ಕರೆಕ್ಟಾಗಿ ಅದರ ಜೊತೆಗೆ ಉಪ ಉತ್ಪನ್ನಗಳನ್ನು ಸೇರಿಸಿ ನಾನು ಗೊಬ್ಬರನ ರೆಡಿ ಮಾಡಬೇಕು. ಈಗ 1,000 ಹಾಲನ್ನು ಕೊಡ್ತು, 1,000 ಬೆಲೆ ಬಾಳುವಂಥ ಹಾಲು ಹಸು ಕೊಡ್ತು ಅಂದರೆ, 1,000 ಬೆಲೆ ಬಾಳು ಸಗಣಿನೂ ಕೊಟ್ಟಿರ್ತದೆ. 500 ರೂಪಾಯಿನ ಸಗಣಿ ಇದೆ ಅಂದರೆ ಅದಕ್ಕೆ ನಾನು 1,000 ಸಗಣಿ ನಾನು ಮಾಡುವಂಥ ಕಲೆ ನಾನು ಕಲ್ತ್ಕೊಳ್ಬೇಕು. ಆವಾಗ ಹಸು ದಿನಕ್ಕೆ 2,000 ಕೊಟ್ಟರೆ ಅದಕ್ಕೆ ನಾನು 1,000 ಫುಡ್ ಹಾಕಿದೆ ಅಂದರೆ ಅದಕ್ಕೆ ನನಗೆ ಅದು ಕೊಡುವಂಥ ಫುಡ್ಡಲ್ಲಿ ನಾನು ಖರ್ಚು ಕಡಿಮೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಹಸುವನ್ನು ಕಟ್ಟಲಿಕ್ಕೆ ದಾರ ಬಳಕೆ ಮಾಡ್ತೀವಿ, ಮಾನಸಿಕವಾಗಿ ಹಸು ಸಾಕಾಣಿಕೆದಾರರಿಗೂ ಕೂಡ ಒಂದು ರೀತಿಯ ದಾರ ಇರ್ತದೆ, ಒಂದು ರೀತಿಯ ಮಾನಸಿಕ ಬಂಧನ ಇರ್ತದೆ ಅಂತ ಹೇಳಿ. ಎಷ್ಟೋ ಜನರಿಗೆ ಇದು ಇಷ್ಟ ಆಗೋದೇ ಹೋಗಬಹುದು, ಅಂಥವರಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಿಜವಾಗೂ ಮಾನಸಿಕ ಬಂಧನ ಇದೆ, ಯಾಕೆಂದರೆ ಈಗ ನಾವು ನಮ್ಮ ಸಂಪ್ರದಾಯದಲ್ಲಿ ನಾನು ಒಂದು ಮೂಲ ನೆಲ ಜಲ ಸಂಸ್ಕೃತಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಈ ಟ್ರಸ್ಟಿನ ಅಂಡ್ರಲ್ಲಿ ನಾನು ನಮ್ಮ ಮೂಲ ಸಂಸ್ಕೃತಿಯನ್ನು ಕೆದಕಬೇಕು, ಮೂಲ ಸಂಸ್ಕೃತಿಯನ್ನು ಮರಿಬಾರ್ದು. ಯಾಕೆಂದರೆ ಇವತ್ತು ಹಸು ಸಾಕುವಂಥದ್ದು ಬಿಡುವಂಥದ್ದು, ನಮ್ಮ ಸಂಪ್ರದಾಯದಲ್ಲಿ ಬರುವಂಥ ಎಷ್ಟೋ ಹಬ್ಬ ಹರಿದಿನಗಳನ್ನು ನಾವು ಬಿಟ್ಟುಬಿಡುವಂಥದ್ದು, ಗೋಪೂಜೆ ಮಾಡದೇ ಇರುವಂಥದ್ದು ಇವೆಲ್ಲ ಮರ್ತೋಗ್ಬಾರ್ದು. ಯಾಕೆಂದರೆ ಈ ದೇಶದಲ್ಲಿ ಉತ್ತಮವಾದಂಥ ಸಂಸ್ಕೃತಿ ಫೌಂಡೇಶನ್ ಇರುವಂಥ ದೇಶ ಇದು. ಬಹುಶಃ ಈ ಜಗತ್ತಿನಲ್ಲಿ ಹುಡುಕಿದ್ರೆ ಮತ್ತೊಂದು ಭಾರತ ಸಿಕ್ಲಿಕ್ಕಿಲ್ಲ, ಭಾರತದ ಸಂಸ್ಕೃತಿ ಸಿಕ್ಲಿಕ್ಕಿಲ್ಲ, ಅಂಥ ಸಂಸ್ಕೃತಿ ಅಳ್ದು ಹೋಗಬಾರ್ದು. ಆದ್ದರಿಂದ ಒಬ್ಬರಿಂದ ಸಾಧ್ಯ ಇಲ್ಲ, ಆದರೆ ಇಂಥದ್ದೇ ಒಬ್ಬೊಬ್ಬರು 10-6 ಜನ ಸೇರಿದಾಗ ಉಳಿಯುವಂಥ ಸಾಧ್ಯತೆ ಇದೆ. 10 ಕಲ್ಲು ಸೇರಿದಾಗ ಒಂದು ಫೌಂಡೇಶನ್ ಆಗುತ್ತೆ, ಒಂದು ಕಲ್ಲಿಂದ ಏನೂ ಆಗಲ್ಲ, ಮಾದರಿ ಆಗ್ಬೋದು. ಈಗ ಶ್ರೀಕೃಷ್ಣ ಪರಮಾತ್ಮ ಹಸುಗಳನ್ನು ಸಾಕಿದ್ದ, ಹಸುಗಳನ್ನು ಕಾಯಿಸಿದ್ದ ನೋಡಿ. ಇವತ್ತು ದನ ಕಾಯೋನು ಅಂದ್ರೆ ಅವನ್ನ ಆ ಕಡೆ ಕೂಡ ನೋಡಲ್ಲ, ಅಯ್ಯೋ ದನ ಕಾಯಕ್ಕೆ ಹೋಗು ಅಂತ ಬೈತಾರೆ. ಆದರೆ ಅದೇ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ ವಿಪರ್ಯಾಸ ಅಂದರೆ, ದನ ಕಾಯ್ತಾ ಇದ್ದ ಶ್ರೀಕೃಷ್ಣ ಗೋವಳ ಅಂತ ಕರೀತಾರೆ, ಅವನು ಪೂಜೆ ಮಾಡ್ತಾರೆ. ಏ ದನ ಕಾಯಕ್ಕೆ ಹೋಗ ಅಂತಾರೆ, ದನ ಕಾಯೋನ್ ಕಂಡ್ರೆ ಮಾತಾಡ್ಸಲ್ಲ. ಆದ್ದರಿಂದ ಇವತ್ತು ನಾನು ಕೊಟ್ಟಿಗೆನಲ್ಲಿ ಇದ್ದೀನಿ ಅಂದರೆ ಸಗಣಿ ತೆಗೆಯಕಡ್ಡಿಲ್ಲ ಅಂತಲೂ ಹೇಳ್ತಾರೆ. ಆದರೆ ಆ ಹಾಲಿನ ಉತ್ಪನ್ನ ಅಥವಾ ಶಕ್ತಿ ಸಾವಯವ ಗೊಬ್ಬರ ಬಳಸಿದವರು ಗ್ರೇಟ್ ಹೇಳ್ತಾರೆ. ಆದ್ದರಿಂದ ಎರಡೂ ಮುಖ ಇದೆ ಇಲ್ಲಿ. ಆದ್ದರಿಂದ ಈ ಬಂಧನ ಏನಿದೆಯಪ್ಪ ಅಂದರೆ ಅವು ಮಾತಾಡಲ್ಲ, ಮಾತಾಡದೆ ಮಾಡುವಂತ ಈ ಪ್ರೀತಿ ತುಂಬಾ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮಾತು ಬಾಯಲ್ಲಿ ಬರುವಂಥದ್ದು, ಆದರೆ ಈ ಪ್ರೀತಿ ಮನಸ್ಸಿಂದ ಮನಸ್ಸಿಗೆ ನೇರವಾಗಿ ತಲುಪುವಂಥದ್ದು. ಇವತ್ತು ನಾವು ಈ ಫೇಸ್ಬುಕ್ ವಾಟ್ಸಪ್ ಯುಗದಲ್ಲಿ ನೋಡ್ತಾ ಇರ್ತೀವಿ, ಮೆಸೇಜ್ಗಳ ಲೋಕ ಇದೀಗ. ಈಗ ಮಾತಾಡಿದಾಗ ಅಲ್ಲಿಗೆ ಮುಗಿದು ಬಿಡ್ತಿತ್ತು, ಅವ್ನು ಹೋಗ್ಬಿಡ್ತಿದ್ದ, ನಾನು ಯಾರು ಅವ್ರವ್ರ ಮನೆಗೆ ಹೋಗ್ತಿದ್ರು ಅಥವಾ ಅಲ್ಲಿಗೆ ಮಾತು ಮುಗಿತಿತ್ತು. ಈ ಮೆಸೇಜ್ಗಳು ಇಡೀ ದಿನ ಮನಸ್ಸಿಂದ ಮನಸ್ಸಿಗೆ ಮನಸ್ಸಿಂದ ಮನಸ್ಸಿಗೆ ಸಂಪರ್ಕ ಕೊಡ್ತಾ ಹೋಗ್ತವೆ. ಹಾಗೆ ಈ ದನಗಳು ಕೂಡ ಮನಸ್ಸಿಂದ ಕೊಡುವಂಥ ಭಾವನೆಗಳು. ಈಗ ಉದಾಹರಣೆ ಅಂದರೆ, ಮೊನ್ನೆ ನಮ್ಮ ಮನೆಯಲ್ಲಿ ಒಂದು ಹಸು ಏನೋ ಹುಷಾರಿಲ್ಲದೆ ಅದು ತೀರ್ಕೊಳ್ತು. ತೀರ್ಕೊಳ್ಳೋಕ್ಕೂ ಮೊದಲು ಡಾಕ್ಟರ್ ಬರಬೇಕಾಗಿ ಬಂತು, ಅದಕ್ಕೆ ಡ್ರಿಪ್ ಕೊಟ್ಟರು. ಒಂದಿನ ಆಯಿತು, ಎರಡು ದಿನ ಆಯಿತು, ಮೂರು ದಿನ ಆಯಿತು. ನಾನು ಭಾಳ ಪ್ರೀತಿಯಿಂದ ಅದು ಹೊರಟಂಗೆ ಅನ್ನಿಸ್ತು ನನಗೆ. ನನ್ನ ಕಾಲ ಮೇಲೆ ಅದ್ರ ತಲೆ ಇಟ್ಕೊಂಡೆ. ತಲೆ ಇಟ್ಕೊಂಡಾಗ ಎಷ್ಟು ಭಾವನೆ ಇದೆ, ಇದು ಸತ್ಯ. ನಾನು ಅಲ್ಲಿ ಆ ಸಂದರ್ಭದಲ್ಲಿ ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಫೋಟೋ ತೆಗಲಿಲ್ಲ, ಆದರೆ ಸತ್ಯ ಮನಸ್ಸಲ್ಲಿ ಅದು ಯಾವತ್ತೂ ನನ್ನ ಮನಸ್ಸಲ್ಲಿ ಆ ಫೋಟೋ ಇದೆ. ಅದು ತುಂಬಿದ ಹನಿ ನೀರುಗಳನ್ನು ಮೂರು ಕಣ್ಣೀರು ಬಿಡ್ತು ನನ್ನ ಕಾಲ ಮೇಲೆ. ಆವಾಗ ಅನಿಸ್ತು ನನಗೆ, ಗೋವಾಳ ಗೋಪಾಲ ಅಂತ ಹೇಳ್ತಾರಲ್ಲ, ಅವನು ಕಂಡಿದ್ದ ಇದನ್ನು, ಈ ಬಂಧನ, ಈ ದಾರ ನೀವು ಹೇಳಿದ್ರಲ್ಲ ಇದನ್ನು. ಯಾಕೆಂದರೆ ಆ ಗೋವ ಹತ್ರ ಹೇಳಿದೆ ನಾನು, ಯಾಕೆ ಅಳುತ್ತೀಯಮ್ಮ ನೀನು, ಇರ್ತೀಯ ನನ್ನ ಜೊತೆಗಿರು, ಇಲ್ಲ ಹೋಗ್ಬಿಡು, ದೇವ್ರ ಹತ್ರ ನಾನು ಬೇಡ್ತೀನಿ, ಹೋಗೋದಾದ್ರೆ ಹೋಗ್ಬಿಡಮ್ಮ, ಆಯುಷ್ಯ ಮುಗಿದ್ರೆ ನರಳಾಡಬೇಡ. ಅದ್ರ ಕಣ್ಣೀರು ವರ್ಸ್ದಾಗ ನನಗೆಷ್ಟೋ ನೆಮ್ಮದಿ ಆಯಿತು. ಆದ್ದರಿಂದ ಈ ಪ್ರಾಣಿಗಳ ಜೊತೆಗೆ ವಿಶೇಷವಾಗಿ, ಪ್ರಾಣಿಗಳಿಗೂ ಭಾವನೆ ಇದೆ, ಪ್ರಾಣಿಗಳಿಗೂ ಮನಸ್ಸಿದೆ, ಪ್ರಾಣಿಗಳು ಪ್ರೀತಿ ಮಾಡ್ತವೆ. ಪ್ರಾಣಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿಯಲ್ಲಿ ನಮ್ಮ ಮನಸ್ಸಲ್ಲಿ ಮೂಡ್ಬಿಟ್ಟಿದೆ, ಗೋವು ಅನ್ನೋದು ದೇವರು, ಗೋವನ್ನ ಪೂಜೆ ಮಾಡ್ತೇವೆ. ನಮ್ಮ ದೇವರು ಗೋವನ್ನ ಗೋವಳಾಗಿ ಗೋಪಾಲ ಆಗಿದ್ದ ಅನ್ನಂಥದ್ದು. ಆದ್ರಿಂದ ಈ ಗೋವಿನ ಜೊತೆಗಿನ ಸಂಬಂಧ, ಈಗ ಎಲ್ಲ ಹೇಳ್ತಾರೆ ಯಾಕೆ ನಿಂಗೆ ಕಷ್ಟ ಬೇಕು, ಆರಾಮಿದ್ಯಲ್ಲ ನೀನು, ಅದು ಇದು ಮಾಡ್ಕೊಂಡು ಯಾವುದೋ ತೋಟ, ನಮಗೆ ಅಡಿಕೆ ತೋಟ ಎಲ್ಲ ಇದೆ, ಈ ರಗಳೆ ಯಾಕೆ ಹಂಚ್ಕತ್ತಿ ಅಂತೇಳಿ. ಇಲ್ಲ, ನನಗೆ ಅದರಿಂದ ನೆಮ್ಮದಿ ಇದೆ, ಸುಖ ಇದೆ, ನನಗೆ ನನ್ನ ಫ್ಯಾಮಿಲಿನ ಲವ್ ಒಂದಷ್ಟು ಭಾಗ. ನಾನು ಮನೆಗೆ ಬಂದಮೇಲೆ ಎಲ್ಲಾದರೂ ಹೋದರೆ ಒಂದು ಸಲ ಹೋಗಿ ಕೊಟ್ಟಿಗೆ ಹೋಗಿ ಅಡ್ಡಾಡ್ಕೊಂಡೆ, ಎಲ್ಲ ಆರಾಮಿದ್ರೆ ಅಂತ. ಅವು ಮಾತಾಡ್ತಿದ್ರೆ ಅವು ಮಾತಾಡ್ತವೆ, ಆದರೆ ನಾನು ಬಾಯಿಂದ ಮಾತಾಡ್ತೇನೆ, ಅವು ಮನಸ್ಸಿಂದ ಉತ್ತರ ಕೊಡ್ತವೆ. ನನಗೆ ಆ ಸಂಬಂಧ ತುಂಬ ಇಷ್ಟ ಆಗಿದೆ. ಈಗ ಹೈನುಗಾರಿಕೆಯನ್ನು ಮಾಡೋದ್ರ ಜೊತೆ ಜೊತೆಗೆ ಈ ಮೂಲ ಜಲ ನೆಲ ಸಂಸ್ಕೃತಿಯ ಒಂದು ಉಳಿವಿಕೆಯಾಗಿ ಕೂಡ ನೀವು ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀರಿ ಅಂತ, ಇದರ ಚಟುವಟಿಕೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಇದರ ಚಟುವಟಿಕೆ ಅಂದರೆ, ನಾನು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ನನಗೂ ಕೂಡ ಭಾಳ ಪ್ರೀತಿಯಿಂದ ಕರೀತಾರೆ. ಹೋದಾಗ ನಾನು ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಾಡು, ಜಲ, ನೀರನ್ನು ಯಾವ ಥರ ಬಳಸಬೇಕು, ನಾವು ಹಾಳು ಮಾಡಬಾರ್ದು. ವಿಶೇಷವಾಗಿ ನಾವು ಓಪನ್ ವೇಲ್ ಇರುವಂಥ ಮಲೆನಾಡು ಪ್ರದೇಶದಲ್ಲೂ ಕೂಡ ಎಲ್ಲೋ ಮಾಡ್ತಾರೆ, ಯಾರೋ ಮಾಡ್ತಾರೆ ಅಂತ, ದುಡ್ಡಿದೆ ಅಂತ ಬೋರ್ವೆಲ್ಗಳನ್ನು ಬರಾಬರ ಅಂತ ತೆಗಿತಾರೆ. ಅದು ಮಾಡಬೇಡ್ರಿ ಆದಷ್ಟರ ಮಟ್ಟಿಗೆ. ಏನು ನಮ್ಮ ಮೇಲ ಸ್ತರದಲ್ಲಿರುವಂತಹ ಓಪನ್ ವೆಲ್ ನೀರುಗಳನ್ನು ನಾವು ಬಳಸಬೇಕು. ಆಮೇಲೆ ಮಳೆಗಾಲದಲ್ಲಿ ನೀರಿನ ಕೊಯ್ಲನ್ನು ನಾವು ಮಾಡಬೇಕು. ಪರಿಸರವನ್ನು ನಾಶ ಮಾಡಬಾರ್ದು, ಮರ ಕಡಿಬಾರ್ದು. ನಮ್ಮ ಸಂಸ್ಕೃತಿ, ನಮ್ಮ ನಾಡನ್ನು ಉಳಿಸೋದ್ರ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಾದರೂ ನಾನು ಹೋಗ್ತಾ ಇರ್ತೀನಿ. ಜೊತೆಗೆ ನಾನೀಗ ನನಗೆ ಸಾಂಸ್ಕೃತಿಕವಾಗಿ ಸಂಗೀತ ಕಲಿತಾ ಇದ್ದೀನಿ, ಮತ್ತು ಕೀರ್ತನೆಯನ್ನು ಈಗಾಗಲೇ ಒಂದೆರಡು ಕಡೆ ನಾನು ಮಾಡಿದೆ. ಕೀರ್ತನೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಎಷ್ಟೇ ಮಾಡಿದರೂ ಕೂಡ ಈ ಸಮಾಜದ ಜೊತೆ ಬದುಕಿದ್ದೀವಿ, ನಮ್ಮ ಹತ್ರ ಸಮಾಜಕ್ಕೆ ಏನು ಕೊಡೋಕ್ಕಾಗ್ತದೆ ಅದನ್ನು ಕೊಡಬೇಕು, ಸಮಾಜದಿಂದ ಒಳ್ಳೆಯದೇನಿದೆ ಅದನ್ನು ನಾವು ಪಡ್ಕೋಬೇಕು, ಸಮಾಜಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಒಳ್ಳೆಯದನ್ನು ಕೊಟ್ಟು ಒಳ್ಳೆ ಪರಿಸರ ನಿರ್ಮಾಣ ಮಾಡಿ ನಾವು ಹೋಗಬೇಕು ಅನ್ನೋಂಥದ್ದು ನನ್ನ ಭಾವನೆ ಇದೆ ಸರ್. ಬಹಳ ಒಳ್ಳೆಯ ಮಾತನ್ನು ಹೇಳಿರಿ ರಾಜೇಶ್ವರಿ ರಾಮಚಂದ್ರ ಹೆಗಡೆಯವರೇ. ಈ ಮೂಲ ನೆಲ ಜಲ ಸಂಸ್ಕೃತಿಯ ಒಂದು ಸಂರಕ್ಷಣೆಯ ಜೊತೆ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಕೃಷಿಗೆ ಪೂರಕವಾಗಿ ನೀವು ಅಳವಡಿಸಿಕೊಂಡು ಮಾಡ್ತಾ ಇದ್ದೀರಿ, ಹಾಗೆ ಈ ಒಂದು ಪರಿಸರ ಸ್ನೇಹಿಯಾಗಿ ಕೃಷಿಯನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಇದಲ್ಲದೆ ಹಾಲನ್ನು ಮಾರಾಟ ಮಾಡುವುದರ ಜೊತೆಗೆ ಮೌಲ್ಯವರ್ಧಿತ ಒಂದು ಉತ್ಪನ್ನವಾಗಿ ಈ ಸಗಣಿಯನ್ನು ಕೂಡ ನೀವು ಮಾರಾಟ ಮಾಡ್ತಾ ಇದ್ರಿ. ಅಂದರೆ ಯಾರಿಗೆಲ್ಲ ಸಾವಯವ ಕೃಷಿಯಲ್ಲಿ ಆಸಕ್ತಿ ಇದೆಯೋ ಅವರಿಗೆ ನೀವು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀರಿ. ತುಂಬ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಹೈನುಗಾರಿಕೆಯ ಅನುಭವ ಈ ವಿಷಯವಾಗಿ ಸಿರ್ಸಿಯ ರಾಜೇಶ್ವರಿ ರಾಮಚಂದ್ರ ಹೆಗಡೆಯವರೊಂದಿಗೆ ಸಂದರ್ಶನವನ್ನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರೈತ ಬಾಂಧವರೇ, ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಲ್ಲಾದ ಇತ್ತೀಚಿನ ಸುಧಾರಣಾ ಕ್ರಮಗಳ ಕುರಿತು ಕಾರವಾರದಲ್ಲಿ ಲೆಕ್ಕ ಪರಿಶೋಧಕರಾಗಿರುವ ಸುಬ್ರಹ್ಮಣ್ಯಂ ಜಿ ಗಾಂವ್ಕರ್ಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಲಾವಣಿ ಪದಗಳು, ಎಸ್ಡಿ ಉಡಿಕೇರಿ ಮತ್ತು ಸಂಗಡಿಗರಿಂದ. ಕೆಟ್ಟ ಅತ್ಯಂತ ಕಲಲಲ ಮಾಡಬೇಡ್ರಿ, ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ತೀರ ಗಯಳಟ ಸುಳ್ಳಿಲ್ಲ, ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ಅತ್ಯಂತ, ಕಾಲ ಕೆಟ್ಟ ಅತ್ಯಂತ ಕಲಲಲ ಮಾಡಬೇಡ್ರಿ, ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ತೀರ ಗಯಳಟ ಸುಳ್ಳಿಲ್ಲ, ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಎಂದೆಂದು ಕೆಟ್ಟಿಲ್ಲ, ತುಡಿದ ಉಣ್ಣುವವರ ತೊಂದರೆ ತಪ್ಪಲಿಲ್ಲ, ಜನರ ಗೋಳ ಕೇಳವರಿಲ್ಲ, ಜನರ ಗೋಳ ಕೇಳವರಿಲ್ಲ, ದುಡಿದ ಉಣ್ಣುವವ್ರನ್ನ ಬಡದ ಉಣ್ಣುವ ಚಲ ಬಲ್ಲಿದರೆಲ್ಲ ಬಿಡಬೇಕು ಮೊದಲ, ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಯಕ ಕೆಲಸಂತ ಹೇಳನ ಬಸವನ್ನ ಕೆಲಸಕ್ಕ ನಮಗ ಮನಸ್ಸಿಲ್ಲ,